ಕೋವಿಡ್ 19 ಸೋಂಕಿನಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದೀರಾ? ಹಾಗಿದ್ದರೆ ಆರೈಕೆದಾರರು ಪೂರ್ಣ ಕಾಲಾವಧಿಯಲ್ಲಿ ವೈದ್ಯರ ಸಂಪರ್ಕದಲ್ಲಿರಬೇಕು. ಉಸಿರಾಟದ ತೊಂದರೆ, ಎದೆ ಬಡಿತ ಹೆಚ್ಚಾಗುವುದು, ಆಮ್ಲಜನಕದ ಪ್ರಮಾಣ 94% ಕಡಿಮೆ ಇದ್ದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಾಗಬೇಕು. ಕೋವಿಡ್ 19 ಸೋಂಕಿನಿಂದ ಪಾರಾಗಲು ಮಾಸ್ಕ್ ಧರಿಸಿ, ದೈಹಿಕ ಅಂತರ ಕಾಪಾಡಿ, ಕೈಗಳ ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ, ಸರ್ಕಾರದ ಸೂಚನೆಗಳನ್ನು ತಪ್ಪದೇ ಪಾಲಿಸಿ. ಕೋವಿಡ್ 19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1440 ಅಥವಾ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೆ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನು ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೇ ಕೊಳ್ಳೆ ಹೊಡೆದ್ಮೇಲೆ ತಿಳಿಯುತ್ತೆ ಶಿವಣ್ಣರೆ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇನ್ನು ಮುಂದೆ ವಿಜಯಪುರ ತಾಲೂಕು ಜೈನಾಪುರ ಗ್ರಾಮದ ಕೃಷಿ ಅನುಭವಿ ಪಡೆಪ್ಪ ಕೊಡೇಕಲ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್. ಆತ್ಮೀಯ ರೈತ ಬಾಂಧವರೇ, ನಿಮಗೆಲ್ಲ ನಮಸ್ಕಾರ. ಪ್ರತಿದಿನ ತಾವು ವಿಜಯಪುರ ಆಕಾಶವಾಣಿಯಿಂದ ರೈತರಿಂದ ಬರುವಂತಹ ಕೆಲವೊಂದು ಕೃಷಿ ಅನುಭವವನ್ನ ಕೇಳ್ತಾ ಇರ್ತೀರಿ. ಅದೇ ರೀತಿ ಇಂದು ವಿಜಯಪುರ ತಾಲೂಕಿನ ಜೈನಾಪುರ ಗ್ರಾಮದಲ್ಲಿ ಪಡೆಪ್ಪ ಕೊಡೇಕಲ್ ಇವರು ಸಮಗ್ರ ಕೃಷಿ ಕುರಿತು ಒಂದಿಷ್ಟು ಮಾಹಿತಿಯನ್ನ ನಮಗಾಗಿ ನೀಡಲಿದ್ದಾರೆ. ಇವರು ಈ ಸಮಗ್ರ ಕೃಷಿಯಲ್ಲಿ ಕಬ್ಬು, ಈರುಳ್ಳಿ, ಗೋವಿನ ಜೋಳ, ಬಾಳೆ ಮುಂತಾದ ಬೆಳೆಗಳನ್ನ ಬೆಳೆದಿದ್ದಾರೆ. ಅದರಲ್ಲಿ ಅವರು ಒಂದೊಂದಾಗಿ ಒಂದಿಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಇಷ್ಟವನ್ನು ಪಡ್ತಾ ಇದ್ದಾರೆ. ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳುವಂತೆ. ನಮಸ್ಕಾರ ಪಡೆಪ್ಪ ಕೊಡೇಕಲ್ ಅವರು. ಸರ್ ನಮಸ್ಕಾರ, ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಎಷ್ಟು ವರ್ಷದಿಂದ ತಾವು ಕೃಷಿಯನ್ನು ಮಾಡ್ತಾ ಇದ್ದೀರಿ? ಸರ್ ನಾನು 2010 ಕೃಷಿಯನ್ನು ಮಾಡ್ತಾ ಇದ್ದೇನೆ. ಈ 2010 ಅಂತ ಹೇಳಿದ್ರೆ ತಾವು ಎಲ್ಲಿವರೆಗೆ ಶಿಕ್ಷಣ ಆಗಿದೆ ತಮ್ಮದು? ಸರ್ ನಮ್ಮ ಶಿಕ್ಷಣ MA ಆಗಿದೆ ಸರ್. ಮತ್ತೆ MA ಮಾಡಿ ಯಾಕೆ ತಾವು ಕೃಷಿಗೆ ಬಂದ್ರಿ ಅಂತ ನಾವು ಕೇಳ್ಬೋದು ನಿಮಗೆ? ಇಲ್ಲ ಸರ್, ನನಗೆ ಮೊದಲಿಂದನೂ ನನ್ನ ಕೃಷಿ ಮೇಲೆ ಜಾಸ್ತಿ ಅವಲಂಬನೆ ಇತ್ತು. ನನ್ನ ಮನೆಯಾಗಿಲ್ಲ ಶಿಕ್ಷಣ ಕಲಿಪ ಶಿಕ್ಷಣ ಪಾಕಲಿ ಅಂದ್ರೆ ನಾನು ಮನೆಯವರಿಂದ ನಾನು ಹಿರಿಯರ ಮಾತು ಕೇಳಿದಂಗತ್ತು, ನಾನು ಶಿಕ್ಷಣ ಕಲ್ದಂಗತ್ತು. ಬಟ್ ನನ್ನ ಕೃಷಿಯನ್ನು ಇದರಲ್ಲಿ ಜಾಸ್ತಿ ಇನ್ಕಮ್ಮು ಬರ್ತಾ ಇದೆ. ಅಲ್ಲಿ ಕಷ್ಟಪಡು, ಇಲ್ಲೇ ಕಷ್ಟಪಟ್ರೆ ಮತ್ತು ನಾವು ಇಲ್ಲಿ ಉತ್ಪಾದನೆ ಜಾಸ್ತಿ ಮಾಡಬೇಕು ಅನ್ನೋದು ಉದ್ದೇಶದಿಂದ ನಾನು ಕೃಷಿ ಅವಲಂಬನೆ ಮಾಡಿದ್ದೆ ಸರ್. ಅಂದ್ರೆ ಎರಡನ್ನೂ ಲೆಕ್ಕ ಹಾಕಿದಿರಿ ಅಂತ ಅನಿಸ್ತಿತ್ತೆ. ನೀವು ಹೇಳೋ ಪ್ರಕಾರ ನೋಡಿದ್ರೆ ಸಾಲಿ ಕಲ್ತ್ರೆ ನಮ್ದು ಎಷ್ಟು ವರ್ಷ ನೌಕರಿ, ಅಲ್ಲಿ ಒಂದು ತಿಂಗಳಿಗಾದ್ರೆ ಎಷ್ಟು ಪಗಾರ, ಅದು ನಮ್ದು 60 ಮುಗೀತದ, 60 ಎಷ್ಟು ರೊಕ್ಕ ಆಗ್ತದ, ಅದನ್ನ ಲೆಕ್ಕ ಹಾಕಿ ಕೃಷಿಯಲ್ಲಿ ನಾವು ಅದೇ ಶ್ರಮವನ್ನ ಈ ಕೃಷಿಯಲ್ಲಿ ಹಾಕಿದ್ರೆ ಅದಕ್ಕಿಂತ ಜಾಸ್ತಿ ದುಡ್ಡನ್ನ ನಾವು ತೆಗಿಬಹುದು ಅಂತ ಈ ರೀತಿ ಒಂದು ಲೆಕ್ಕಾಚಾರ ಮಾಡಿ ತಾವು ಕೃಷಿಗೆ ಬಂದಿರಿ ಅಂತ ನನಗನಿಸ್ತದ. ಈ ಕುರಿತು ತಾವೇನ್ ಹೇಳ್ತೀರಿ? ಇಲ್ಲ ಸರ್, ಈಗ ನಾನು ನಮ್ಮ ಮನೆಯಲ್ಲಿ ಮೊದಲಿಂದ ನನಗೆ ಕೃಷಿಯನ್ನು ಜಾಸ್ತಿ ಮೇಲೆ ಹಂಬಲಿದ್ದ ಸಂಬಂಧ ಶಿಕ್ಷಣನ್ನು ಕಲಿತೆ. ಆದರೆ ನಾನು ಬರ್ಬರ್ತಾ 2010 ತನಕ ನಾನು CET ಓದಿದೆ. ಆಮೇಲೆ ಬೇಡ, ನನಗೆ ಈ ಕೃಷಿನೇ ಜಾಸ್ತಿ ತಗೊಂಡು ಇದರೊಳಗೆ ನಾನು ಒಂದು ಸಮಗ್ರವಾಗಿ ಒಂದು ಗುರಿಯನ್ನು ಮುಟ್ಟಬೇಕಂತೇಳಿ ನಾ ಕೃಷಿ ಮೇಲೆ ಜಾಸ್ತಿ ಅವಲಂಬಿಟ್ಟು ಕೃಷಿಗೆ ಬಂದಿದ್ದೆ ಸರ್. ತುಂಬಾ ಸಂತೋಷ ಪಡೆಪ್ಪ ಕೊಡೇಕಲ್ಲವರೇ. ತಮ್ಮ ಉದ್ದೇಶ ನನಗೆ ಈಗ ಅನಿಸ್ತದೆ, ಯಾಕಂದ್ರೆ ಸರ್ಕಾರಕ್ಕೆ ನಾವು ಕೈ ಚಾಚೋದು ಬೇಡ, ಮತ್ತೆ ಸರ್ಕಾರಕ್ಕೆ ಹೊರೆ ಆಗೋದು ಬೇಡ, ಸ್ವಾವಲಂಬಿ ಜೀವನವನ್ನ ನಡೆಸಿ ನಾವು ಉಳಿದ ರೈತರಿಗೆ ಮಾದರಿ ಆಗೋಣ ಅಂತ ತಾವು ಕೃಷಿಯನ್ನ ಬಂದಿದ್ದೀರಿ. ಅದರಲ್ಲಿ ಈಗ ಮೊದಲಿಗೆ ತಾವು ಕಬ್ಬನ್ನ ಬೆಳಿತೀನಿ ಅಂತ ಹೇಳಿದ್ರಿ. ತಮ್ದು 2 ಜಮೀನು, ಅದರಲ್ಲಿ ಈಗ 2 ತಾವು ಕಬ್ಬನ್ನ ಬೆಳೆದಿದ್ದೀರಿ, ಮತ್ತೆ ಯಾವ ತಳಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ, ಅದರ ಕುರಿತು ಒಂದಿಷ್ಟು ಮಾಹಿತಿ ನೀಡಬೇಕು ನಮಗೆ. ಸರ್ ನಾನು 2009 ನಾವು ಈ ಒಂದು ಕೃಷಿಯನ್ನು ಬಂದ ಉಳುಮೆ ಮಾಡೋದಕ್ಕೆ ಚಾಲು ಮಾಡಿದ್ದೆ. ನಾವು ಈ ಒಂದು ಜೈನಾಪುರ ಗ್ರಾಮದಲ್ಲಿ ನಾವು 4 ಅಂತೇಳಿ ಗಂಗಾವತಿ ಬೀಜ ರೀ ಸರ್, ನಮ್ಮಲ್ಲಿ ಗಂಗಾವತಿ ಬೀಜ ಜಾಸ್ತಿ ಎಲ್ಲ ಫ್ಯಾಕ್ಟ್ರಿಯವರು ಅದನ್ನು ಬೇಡಿಕೆ ಇಟ್ಟಿದ್ದ ಸಂಬಂಧ ಅಂದ ಮತ್ತು ಶುಗರ್ ಜಾಸ್ತಿ. ಈಗ ನಾವು 1 ಕಬ್ಬು ಬೆಳೆದೇವು ಅಂದ್ರೆ 1 10-15 ಕಿಲೋ ತನಕ ಶುಗರ್ ಬೀಳ್ತದೆ. ಆದ್ರೆ ಈ ಒಂದು ಬೀಜವನ್ನು ಎಲ್ಲ ಕಾರ್ಖಾನೆಯವರು ಒಂದು ಪಾಸ್ ಮಾಡಿದ ಸಂಬಂಧ ನಾವು ಗಂಗಾವತಿ ಬೀಜ ಸರ್, ಗಂಗಾವತಿ ಬೀಜ ನಾವು 4 ಸಾಲ ಸರ್, ಮೊದಲು ಅಡಿಚ್ ಪುಟ್ ಸಾಲ್ ಮಾಡ್ತಿದ್ದಾರೆ ನಮ್ಮ ಹಿರಿಯರು, ಆಮೇಲೆ ಮೂರು ಪುಟಿಗೆ ಬಂದರು. ನಾನು ಇಲ್ಲ ಇದು ನಾಲ್ಕು ಪುಟಿಗೆ ಮಾಡೋಣ, ಸ್ವಲ್ಪ ಹಿಂಬಾತಿ ಹಾಕುತ್ತೋ, ಸೂರ್ಯನ ಕಿರಣಗಳು, ಗಾಳಿ ವಾತಾವರಣಗಳು, ಮತ್ತು ಒಂದು ಬೆಳೆ ಬರಬೇಕಾದ್ರೆ ನಾವು ಎಷ್ಟು ಇದು ಗೊಬ್ಬರ ಹಾಕ್ತೀವೋ ಅದನ್ನಕ್ಕಿಂತ ಸೂರ್ಯನ ಕಿರಣ ಮತ್ತು ಗಾಳಿ ವಾತಾವರಣ ಬೆಳೆಗೆ ಭಾಳ ಇಂಪಾರ್ಟೆಂಟ್ಸ್. ಅದ್ರ ಸಂಬಂಧ ನಾಲ್ಕು ಪುಟಿನ ಸಾಲ, ನಾಲ್ಕು ಪುಟಿನ ಸಾಲ ಅಂದ್ರೆ ಎಕರೆಕೊಂದು 35-40 ಸಾಲ ಬೀಳ್ತದೆ ಸರ್. 45 ಸಾಲ ತಕ ಬಿದ್ದರು ಅದು. ನಾವು ಫಸ್ಟಿಗೆ ಸ್ಟಾರ್ಟಿಂಗು ನಾಲ್ಕು ಪುಟಿನ ಸಾಲ ಕೊರೆದ್ರೆ ಟ್ಯಾಕ್ಟ್ರಲ್ಲೇ, ಆಮೇಲೆ ಅದ್ರಾಗೆ ಒಂದು ಎರಡೆರಡು ಗಣಕಿ ಕಟ್ ಮಾಡ್ತೇವೆ ಸರ್. ಎರಡೆರಡು ಗಣಕಿ ಕಟ್ ಮಾಡಿ ಎರಡೆರಡು ಕನ್ ಇರ್ತದೆ ಸರ್. ಅದು ಒಂದೊಂದು ಒಂದು 2 ಇಂಚ್ ಬಿಣ್ಣರು ಗ್ಯಾಪ್ ಗ್ಯಾಪ್ ಮಾಡಿ ನಾವು ಇಟ್ಕೊಂತ ಹೋದರೆ ಅದು ಸ್ಟಾರ್ಟಿಂಗ್ ಇಟ್ಕೊಂಡು ಬೆಳೆಯನ್ನು ಚೆನ್ನಾಗಿ ಬರ್ತದೆ ಸರ್. ಬಟ್ ಏನಂದ್ರೆ ಅದು ನಾವು 4 ಫುಟಿಗೇನು ಹಾಕ್ತಿರಲ್ಲ, ಅದು ವಾತಾವರಣಕ್ಕೂ ಒಳ್ಳೇದು, ಬಟ್ ನಮ್ಗೆ ಗಾಳಿನೂ ಬರ್ತದೆ. ಅದು ಬೆಳೆಯುವಂಥ ವ್ಯವಸ್ಥೆನೂ ಅದ್ರಾಗ ನಾವು ಇಂಥದ್ದು ಬೆಳಿಬೋದು ಸರ್. ಆದ್ರೆ 4 ಫುಟಿಗೆ ನಾವು ನಾಟಿ ಮಾಡ್ತೀವಲ್ಲ, ನಾಟಿ ಮಾಡಿದ ಮೊದಲೇ ನಾವು ತಳಗೊಬ್ಬರ ಅಂತೇಳಿ ಮೊದಲು ಒಂದು ಡಿ ಎ ಪಿ ಪ್ಯಾಕೆಟ್ ಹಾಕ್ತಿದ್ದೀವಿ ಸರ್. ಈಗ ನಾವು ಅದನ್ನು ಡಿ ಎ ಪಿ ಗೊಬ್ಬರ ಹಾಕಲಾರ್ದನ್ನ ಈ ಸಲ್ಲೇ 4 ಫುಟಿನ ಸಲ್ದಾಗ ಹಂಗೆ ಬೀಜನ ಬೆಳೆಸಬೇಕು ಅಂಥೇಳಿ ನಾವು ಚಾಲು ಮಾಡಿದ್ದೀವಿ ಸರ್. ಈಗ ಅದು ಮುಂದೆ ಒಂದು ತಿಂಗಳಿಗೆ ಆಗಂಟ್ಲೆ ಒಂದು ಡೋಸ್ ಗೊಬ್ಬರ ಕೊಡ್ತೀವಿ ಸರ್. ಅದು ಒಂದು ಡೋಸ್ ಗೊಬ್ಬರ ಕೊಟ್ಟೆ ಅಂದ್ರೆ ಒಂದು ವೀರ್ಯ, ಒಂದು ಪೊಟ್ಯಾಸು, ಒಂದು ಡಿ ಎ ಪಿ ಅಂತೇಳಿ ನಾವು ಈ ಒಂದು ಹಂತ ಹಂತವಾಗಿ 3 ಹಂತ ಗೊಬ್ಬರ ಕೊಡ್ತೀವಿ ಸರ್. ಅದು 3 ಹಂತವಾಗಿ ನಾವು ಗೊಬ್ಬರ ಕೊಟ್ಟರೆ ಅದು ನಡು ಬೆಳೆಯುವಂಥ ಬೆಳೆಗಳು ಸ್ವಲ್ಪ ಚೆನ್ನಾಗಿ ಬರ್ತದೆ. ನಡು ಒಂದು 6 ತಿಂಗಳಗಂಟ್ಲೆ ಮತ್ತು 9 ತಿಂಗಳಗಂಟ್ಲೆ ಅದ್ರಾಗ ನಾವು ಗೊಬ್ಬರವನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಸರ್. ಬಟ್ ಈ ಸಲ ನಾವು ಬೆಳೆದಿರುವಂಥ ಬೆಳೆಗೆ ಈಗ ನಾನು ಈ ಒಂದು ಉದಾಹರಣೆ ತೊಗೊಬೇಕಂದ್ರೆ ಟೋಟಲ್ ನಮ್ದು 1 ಎಕರೆ 30 ಎಕರೆ ಜಮೀನು ಇದೆ ಸರ್. ಅದರೊಳಗೆ ನಾವೊಂದು 15 ಎಕರೆ ಕಬ್ಬಿದ್ರೆ 15 ಎಕರೆ ಕಬ್ಬಿನೊಳಗೆ ನಾನು ಕನಿಷ್ಠ ಅಂದ್ರೆ 1000 ಹಿಡ್ಕೊಂಡು 1100 ಟನ್ ನಾವು ಕಬ್ಬು ಬೆಳಿತೀವಿ ಸರ್. ಎಲ್ಲಿ ಎವರೇಜ್ ಎಷ್ಟು ಬರ್ತಂದ್ರೆ ನನ್ನದು ಟೋಟಲ್ ಎವರೇಜ್ ಅಂದ್ರೆ ಒಂದು 50 ಮೇಲ್ಪಟ್ಟು ನನಗೆ ಎವರೇಜ್ ಬೀಳ್ತದೆ ಸರ್. ಎವರೇಜ್ ಬಿತ್ತಂದ್ರೆ ನನ್ನ ಖರ್ಚು ಮತ್ತು ಆ ಹಾಕಿದಂಥ ಬಂಡವಾಳ ಟೋಟಲ್ ತೆಗೆದ್ರೆ ನನಗೆ ಈ ಇಳುವರಿಯನ್ನು ಚಲೋ ಕಬ್ಬಿನ ಇಳುವರಿಯನ್ನು ಚಲೋ ಬಂದಿದೆ ಸರ್. ಅಂದ್ರೆ ಇದು ಸುಮಾರು 14 ತಿಂಗಳ ಬೆಳೆ ಅಂತ ಅನಿಸ್ತದೆ. ಇದು ಎಷ್ಟು ತಿಂಗಳವರೆಗೆ ನೀವು ಇದು ಮಾಡ್ತೀರಿ ಇದನ್ನ ಸರ್? ನಾವು ಈಗ ನಾವು ಅದು 12 ತಿಂಗಳಿಗೆ ಬೇಡ, 13 ತಿಂಗಳಿಗೆ ನಮ್ಮ ಕಬ್ಬು ಕಟಾವ್ ಆಗ್ತದೆ. ನಮ್ಮ ಮನೆಯ ಟ್ರ್ಯಾಕ್ಟರ್ ಮನೆಯ ಗ್ಯಾಂಗ್ ಸಂಬಂಧ ಸರ್ ಸ್ಟಾರ್ಟಿಂಗ್ ನಾವು ಕಬ್ಬು ಕಟಾವ್ ಈಗ ಇಳುವರಿ ಬರ್ತಾನೆ ಸರ್ ಅದನ್ನ ಕಟಾವ್ ಅಂತೂ ಚಾಲು ಮಾಡ್ತೀವಿ ಸರ್. ಈಗ ಇದಕ್ಕೆ ಏನಾದರೂ ರೋಗಗಳು ಮತ್ತು ಕೀಟಗಳ ತೊಂದರೆ ಏನಾದರೂ ಕಂಡುಕೊಂಡಿದ್ದಿರ್ತಾವೆ ಸರ್? ಇದಕ್ಕೆ ಒಂದು ಜೂನ್ ಜುಲೈ ದಾಟಿಂದ ಒಂದು ಬಿಳಿ ಉಣ್ಣಿ ಅಂತೇಳಿ ಸೀರೆ ರೋಗ ಬರ್ತದೆ ಸರ್. ಅದಕ್ಕೆ ನಾವು ಜಾಸ್ತಿ ಏನು ಈ ಡಿ ಡಿ ಪಿ ಪುಡಿ ಅಥವಾ ಮಿಲಾತೆ ಪುಡಿ ಒಮ್ಮೆ ನಾವು ಸಿಂಪರಣೆ ಮಾಡಿದಂದ್ರೆ ಅದೊಂದು ಕವರ್ ಮಾಡುವಂಥ ವ್ಯವಸ್ಥೆ ಮಾಡಿವಿ ಸರ್. ಮತ್ತೆ ಇನ್ನೊಂದು ನಾನು ಕೇಳ್ತಾ ಇದ್ದೆ, ಈಗ ಉರುಮಲ್ಲಿಗೆ ಅಂತ ಕರೀತಾರೆ, ಈ ಉರುಮಲ್ಲಿಗೆ ಕಸನು ಈ ಕಬ್ಬಿನ ಬೆಳೆಸಿ ಕೊಡಂಗಿಲ್ಲ ಅಂತ ಹೇಳ್ತಾ ಇರ್ತಾರೆ, ಇದಕ್ಕೆ ತಾವೇನು ಹೇಳ್ತೀರಿ ಸರ್? ನೀವು ಹೇಳೋ ಪ್ರಕಾರ ಒಪ್ಕೋತೀನಿ. ನಾವು ಉರುಮಲ್ಲಿಗೆ ನಮ್ಮಲ್ಲಿ ನಾವು ಟೋಟಲ್ 15 ಎಕರೆ ಕಬ್ಬು ಬೀಳುವಂಥ ಯೋಜನೆಗೆ ನನಗೆ ಒಂದು 20 ಗುಂಟೆ ಜಾಗದಾಗ ಮಾತ್ರ ನನಗೆ ಅದು ಕಸ ಕಂಡು ಬಂದಿದೆ ಸರ್. ಆ ಕಸಕ್ಕೆ ಏನು ಮಾಡಿದ್ದೇನೆ ಸರ್, ನಾವು ಜಾಸ್ತಿ ನೀರಿನ ವ್ಯವಸ್ಥೆ ಮಾಡ್ತೀವಿ ಅಥವಾ ಈ ಕಬ್ಬನ್ನು ಈಗ 6 ತಿಂಗಳಿಂದ ಅದನ್ನು ರೌದಿ ಸುಲ್ಲದು ನಾವು ಅಲ್ಲೇ ಭೂಮಿ ಒಳಗೆ ಗೊಬ್ಬರನೂ ಮಾಡ್ಬೋದು, ಆ ಭೂಮಿಗೆ ತಂಪು ಇಡುವಂಥ ವ್ಯವಸ್ಥೆನೂ ಮಾಡ್ತೀವಿ ಸರ್. ಬಟ್ ಅದೊಂದೇಳಿ ಇರಲಿಲ್ಲ ಅಂದ್ರೆ ನಾವು ಇಲ್ಲಿ ಗೋಧಿ ಈ ಒಂದು ರಾಶಿ ಮಾಡಿರ್ತಾವಲ್ಲ ಈ ಹೊಟ್ಟೆ ಇರ್ತದಲ್ಲ ಸರ್, ಆ ಹೊಟ್ಟೆ ತಂದು ಆ ಭೂಮಿಗೆ ಹಾಕಿಂದ ಅದು ಕಡಿಮೆ ಆಗಿದೆ ಸರ್. ಕಡಿಮೆ ಆಗಿ ನೀರಿನ ಒಂದು ನೀರು ಜಾಸ್ತಿ ಬಿಟ್ಟೆ ಸರ್, ಅದು ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ ಸರ್. ಈಗ ಹೊಟ್ಟೆ ತಂದು ಹಾಕಿದ್ರೆ ಕಡಿಮೆ ಆಗ್ತದೆ ಅಂತ ಹೇಳಿದ್ರೆ ಎದರ ಹೊಟ್ಟೆ ಅಂತ ಹೇಳ್ತೀರಿ ಸರ್? ಗೋಧಿ ಹೊಟ್ಟೊಂದು ಮತ್ತು ಜೀವಿ ಹೊಟ್ಟೊಂದು, ಇವು ಏನು ರಾಶಿ ಮಾಡಿರ್ತದಲ್ಲ ಸರ್, ಆ ರಾಶಿ ಮಾಡಿದ ಹೊಟ್ಟನ್ನ ನಾವು ಟ್ಯಾಕ್ಟರ್ ತುಂಬ್ಕೊಂಬಂದು ಆ ಸಾಲ್ ಹಿಡ್ದ ನಾವು ಏನು ಇರ್ತೀವಲ್ಲ ಸರ್, ಒಂದು 4-5 ಮಂದಿ ಒಂದು ಸಾಲ್ ಹಿಡ್ದು ನಾವು ಏಕ ಆ ಮಣ್ಣು ಕಾಣಲ್ದಂಗೆ ವ್ಯವಸ್ಥೆ ನಾವು ಗೋಧಿ ಮತ್ತು ಆ ರೌದಿ ಮುಚ್ಚು ವ್ಯವಸ್ಥೆ ಮಾಡ್ತೀವಿ ಸರ್. ಈ ರೀತಿ ಮಾಡಿದ್ರೆ ಹತೋಟಿಗೆ ಬರ್ತದೆ ಅಂತ ಹೇಳಿ. ಮತ್ತೆ ಈಗ ಕಬ್ಬನ್ನು ತಾವು ಎಷ್ಟು ತಿಂಗಳಿಗೆ ಕಟಾವು ಮಾಡ್ತೀರಿ, ಮತ್ತೆ ತಾವು ಏನಾದರೂ ಗಾಣ ಮಾಡ್ತಿರೋ ಅಥವಾ ಕಾರ್ಖಾನೆ ಕಳಿಸ್ತಿರೋ ಸರ್? 1993-94 ನಮ್ಮ ಹಿರಿಯರು ಕಬ್ಬು ಬೆಳೆಯುವಂತ ಸ್ಟಾರ್ಟ್ ಮಾಡಿದ್ರೆ ಸರ್. ಅವರು ನಮ್ಮ ಹಿರಿಯರು ಏನು ಮಾಡ್ತಿದ್ರು, ಮುಂಚೆ ಯಾವ ಶುಗರ್ ಕಾರ್ಖಾನೆ ಇದ್ದಿದ್ದಿಲ್ಲ, ಬಟ್ ನಂದಿ ಒಂದು ಕಾರ್ಖಾನೆ ಒಂದು ಇತ್ತು ಸರ್ ಅವಾಗೆ. ಆಮೇಲೆ ಸ್ವಲ್ಪ ಆ ಏರಿಯಾ ಜಾಸ್ತಿ ಗಂಟ್ಲೆ ನಮ್ಮ ಹಿರಿಯರು ಮಾಡಿದ್ರು, ತಾವ ಒಂದು ಇಲ್ಲಿ ಊರಿನಲ್ಲಿ ಹಿರಿಯರು ಬಿಂಸಿ ನಾಗರ ಅಂತೇಳಿ ಅವರು ಒಂದು ಗಾನ ತೆಗೆದ್ ಸರ್. ಆ ಗಾಣದಾಗ ನಾವೇ ಕಟ್ಕೊಂಡು ಹೋಗಿ ಬೆಲ್ಲ ಮಾಡ್ಕೊಂಡು ಬರ್ತಿದ್ವಿ ಸರ್. ಇತ್ತಿತ್ತಲಾಗೆ ಎಲ್ಲ ಈ ಶುಗರ್ ಕನ್ ಏರಿಯಾ ಜಾಸ್ತಿ ಆಗಂಟ್ಲೆ ಸರ್, ಇಲ್ಲಿ ಕಾರ್ಖಾನೆಗಳು ಜಾಸ್ತಿ ಅದು ಸರ್, ಮತ್ತು ಇಲ್ಲಿ ಬರುವಂಥ ವ್ಯವಸ್ಥೆನೂ ಚಲೋ ಆಯ್ತು ಸರ್. ಆಮೇಲೆ ನಾವು ಬರ್ಬರ್ತಾ ಈಗ ಏನು ನಾವು 2009-10 ನಾವು ಏನು ಈ ಕೃಷಿ ಬಂದಿವಿ ಸರ್, ಅತ್ತಿಂದ ನಾವು ಎಲ್ಲ ಕಬ್ಬು ಕಟಾವು ಮಾಡಿ ಒಂದು 12-13 ತಿಂಗಳಿಗೆ ನಮ್ಮ ಕಾರ್ಖಾನೆ ನವಂಬರ್ದಾಗ ನವಂಬರ್ದಾಗ ಚಾಲು ಆಕ ಸರ್. ನವಂಬರ್ದಿಂದ ಡಿಸೆಂಬರ್ ಅನ್ಕೊಡ್ದಾಗ ನಮ್ಮ ಕಬ್ಬೊಟ್ಟು ಕಟಾವ್ ಆಕ ಸರ್. ಆ ಕಟಾವ್ ಅದನ್ನ ಅದು ಜಮಖಂಡಿ ಸುಗರ್ಸ್ ಕಳಿಸ್ತೀವಿ ಸರ್, ಬಾಡ್ಗಂಡಿ ಸುಗರ್ಸ್ ಕಳಿಸ್ತೀವಿ, ನಂದಿ ಸುಗರ್ಸ್ ಕಳಿಸ್ತೀವಿ ಸರ್, ನಿರಾಣಿ ಸುಗರ್ಸ್ಕು, ನಾಲ್ಕು ಕಡೆ ನಮ್ದೊಂದು ಕಬ್ಬು ಹೋಗುವಂಥ ವ್ಯವಸ್ಥೆ ಇದೆ ಸರ್. ಈಗ ಮತ್ತೆ ಈ ಕಬ್ಬಿನಲ್ಲಿ ತಾವು ಈಗ ಡ್ರಿಪ್ ಏನಾದರೂ ಮಾಡಿಕೊಂಡಿದ್ದಾರೆ? ಹೌದು ಸರ್, ಈಗ ನಮ್ಮಲ್ಲಿ 2 ಎಕರೆ ಒಂದು ಡ್ರಿಪ್ಪಿನ ವ್ಯವಸ್ಥೆ ಇದೆ ಸರ್. ಈ ವರ್ಷ 2 ಎಕರೆ ಹೆಚ್ಚಿದೆ, ಹಿಂದೆ 2 ಎಕರೆ ನಾವು ಮಾಡಿದ್ದೀನಿ ಸರ್ ಡ್ರಿಪ್ ಲೈನ್ ಅಂಡರ್ ಭೂಮಿ ಒಳಗೆ ಪೈಪ್ ಹಾಕಿ ಮಾಡಿದೆ ಸರ್. ಆಮೇಲೆ ಅದು ಡ್ರಿಪ್ಪಿಂದು ನಾವು ಯಾಕೆ ಮಾಡಿದ್ವಿ ಅಂದ್ರೆ ಸರ್, ಅದು ಬ್ಯಾಸಗಿ ಟೈಮ್ದಾಗ ನಮಗೆ ಈ ಹೊಳದಂಡೆ ನೀರಿದೆ ಬಟ್ ಕರೆಂಟ್ ಇದ್ದಿದ್ದಿಲ್ಲ. ಆ ಟೈಮ್ದಾಗ ಸರ್ ನಾವು 10 ಎಕರೆ ನೀರಾವರಿ ಮಾಡಿದ್ರೆ ಒಂದು ಬೋರ್ನು ನಮಗೆ ಸಾಲ್ತಿದ್ದಿಲ್ಲ ಸರ್. ಅದಕ್ಕೆ ಆ ನೀರಿನ ಒಂದು ಉಳಿತಾಯಕ್ಕೋಸ್ಕರ ಆ ಒಂದು ಬೆಳೆಯನ್ನು ಇನ್ನೂ ಒಂದು ಒಳ್ಳೆಯ ದೃಷ್ಟಿಯಿಂದ ಗೊಬ್ಬರ ಕೊಡಬೇಕು, ಇದಕ್ಕೆ ನಾವು ಫರ್ಟಿಲೈಸರ್ ಕೊಡಬೇಕು, ಅಥವಾ ಸಗಣಿ ದನಗದ ಒಂದು ಸಗಣಿ ಹಾಗೂ ಈ ಮಲಮೂತ್ರ ಏನೈತಲ್ಲ ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೆ ಸರ್. ಅದು ಇಳುವರಿ ಅಂತೂ ಚಲೋ ಬರುತ್ತೆ ಸರ್. ಮತ್ತೆ ಈಗ ಈ ನೀರಾವರಿ ಕೃಷಿಯಲ್ಲಿ ತಾವು ಎರೆಹುಳದ ವ್ಯವಸ್ಥೆ ಏನಾದರೂ ಮಾಡಿಕೊಂಡಿದ್ರಿ? ಸರಿ, ನಮ್ಮಲ್ಲಿ 2-3 ಎರೆಹುಳದ ಹೊಂಡಿದ್ದೇವೆ ಸರ್. ಅದು ನಮ್ಮಲ್ಲಿ ಈ ಒಂದು ಕಸಕ ನಮ್ಮಲ್ಲಿ ಜಾಸ್ತಿ ತೆಂಗಿನ ಗಿಡ ಇದೆ ಸರ್. ಆ ತೆಂಗಿನ ಗಿಡ ಮತ್ತು ಈ ಒಂದು ದನವನ್ನು ತಿಂದ ಏನು ಇರ್ತಾವಲ್ಲ ಸರ್ ಕಣಿಕೆದು, ಅದನ್ನ ತಂದು ನಾವು ಆ ಒಂದು ಹೊಂಡದಲ್ಲಿ ಹಾಕಿ ಎರೆಹುಳ ಗೊಬ್ಬರನ ನಾವು ವರ್ಷ ಒಂದೊಂದು ಎಕರೆಕ ಅದನ್ನೊಂದು ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಸರ್. ಅಂದ್ರೆ ಸ್ವಲ್ಪ ರಾಸಾಯನಿಕ ಗೊಬ್ಬರವನ್ನ ಸ್ವಲ್ಪ ಸಾವಯವ ಗೊಬ್ಬರವನ್ನ ಎರಡನ್ನು ಕೂಡಿ ಬಳಸ್ತಾ ಇದ್ದಾರೆ. ಈಗ ಮೊದಲು ತಾವು ರಾಸಾಯನಿಕ ಗೊಬ್ಬರವನ್ನು ಬಳಸ್ತಾ ಇದ್ರಿ, ಈಗ ಅದರ ಜೊತೆಗೆ ಒಂದು 50% ಸಾವಯವನ್ನು ಬಳಸ್ತಾ ಇದ್ರಿ, ಅಂದ್ರೆ ಎರೆಹುಳ ಗೊಬ್ಬರ ಮತ್ತೆ ಈಗ ಕಬ್ಬನ್ನು ಸುಡ್ಲಾರ್ದೆ ಅದನ್ನ ಮಲ್ಚಿಂಗ್ ಮಾಡೋದನ್ನ ಮಾಡ್ತಾ ಇದ್ರಿ, ಈ ಎರಡುದರಲ್ಲಿ ಏನು ವ್ಯತ್ಯಾಸ ಕಂಡು ಬಂದದ ತಮಗೆ? ಸರ್, ಈ ಎರಡೂದಲ್ಲೇ ವ್ಯತ್ಯಾಸ ಅಂದ್ರೆ ಸರ್ ನಾವು ಜಾಸ್ತಿ ಫರ್ಟಿಲೈಸರ್ ಬಳಸಿದ್ವಿ ಅಂದ್ರ ಈಗ ಒಂದು ನಮ್ಮ ಈಗಿದ್ದಂತ ಭೂಮಿ ಹಿಂದಿದ್ದಂತ ಭೂಮಿಗೆ ಬಹಳ ವ್ಯತ್ಯಾಸ ಇದೆ ಸರ್. ನಾವು ಜಾಸ್ತಿ ಮೊದಲು ಫರ್ಟಿಲೈಸರ್ ಯೂಸ್ ಮಾಡಿದ್ರೆ ಭೂಮಿ ಅಂತ ಇರುವಂತ ಸೂಕ್ಷ್ಮಾನು ಜೀವಿಗಳು ಅವು ಒಂದು ಸ್ವಲ್ಪ ಕ್ರಮೇಣ ಕಡಿಮೆ ಆದ ಅಂದ್ರೆ ಭೂಮಿಯಲ್ಲಿ ಜೀವಸತ್ವಗಳ ವ್ಯವಸ್ಥೆ ಇರಲ್ಲ ಸರ್. ಅದ್ರ ಸಂಬಂಧ ಈಗ ಒಮ್ಮೆ ನಾವು ಈ ಒಂದು ಫರ್ಟಿಲೈಸರ್ ನಡೆಸಿದ್ರೆ ಭೂಮಿ ಬೀಳುವಂತ ವ್ಯವಸ್ಥೆ ಆಗಲ್ಲ ಸರ್. ಅದ್ರ ಜೊತೆನೆ ಕ್ರಮೇಣ ಸ್ವಲ್ಪ ಸ್ವಲ್ಪ ಆದ್ರೆ ಈಗ ಹೆಂಗ ಸರ್ ನಾವು ಗೊಬ್ಬರ ಕಡಿಮೆ ಮಾಡ್ಕೋತ ಎರೆಹುಳ ಗೊಬ್ಬರ ಜಾಸ್ತಿ ಮಾಡಿದಲ್ಲ, ಹಂಗ ಮುಂದೆ ಬರಬಾರ್ತ ಫರ್ಟಿಲೈಸರ್ ಕಡಿಮೆ ಮಾಡಿ ನಾವು ಸಾವಯವ ಕೃಷಿ ವ್ಯವಸ್ಥೆ ಮಾಡ್ಬೇಕಂತೇಳಿ ಈಗ ನಮ್ದು ಅದೊಂದು ಉದ್ದೇಶ ಆಗಿದೆ ಸರ್. ತುಂಬಾ ಸಂತೋಷ ಪಡೆಪ್ಪ ಕೊಡೆಕಲ್ ಅವರೇ, ಸಮಗ್ರ ಕೃಷಿಯ ಕುರಿತು ಒಂದಿಷ್ಟು ಮಾಹಿತಿಯನ್ನ ನೀಡ್ತಾ ಇದ್ರಿ. ಈಗ ಇದರ ಜೊತೆಗೆ ತಾವು ಈರುಳ್ಳಿ ಮತ್ತೆ ಗೋವಿನ ಜೋಳವನ್ನು ಬೆಳಿತೇನೆ ಅಂತ ಹೇಳಿದ್ರಿ, ಈಗ ನಮಗ ಗೋವಿನ ಜೋಳ ಕುರಿತು ಒಂದಿಷ್ಟು ಮಾಹಿತಿಯನ್ನ ಮಾಡಿಕೊಡ್ಬೇಕು. ಗೋವಿನ ಜೋಳದಲ್ಲಿ ಏನಾದರೂ ತಳಿಯನ್ನ ಆಯ್ಕೆ ಮಾಡ್ಕೊಂಡಿದ್ರು ಹೇಗೋ, ಅಥವಾ ಅದನ್ನ ಯಾವ ರೀತಿ ಬೆಳಿತೀರಿ, ಎಷ್ಟು ತಿಂಗಳಲ್ಲಿ ಅದಕ್ಕೆ ಏನಾದರೂ ಭೂಮಿಯನ್ನು ಯಾವ ರೀತಿ ಉಳುಮೆ ಮಾಡ್ತೀರಿ, ಅದೊಂದು ಸ್ವಲ್ಪ ತಿಳಿಸ್ಕೊಡ್ತೀರಿ ನಮಗೆ? ಸರ್, ನಾವು ಭೂಮಿಯನ್ನು ಮೊದಲಿಗೆ ಈಗ ನಾವು ಅದನ್ನ ಜಾಸ್ತಿ ಒಂದ್ ಸ್ವಲ್ಪ ಗಳೆ ಕಟ್ರು ಹೊಡೆದು ಭೂಮಿಯನ್ನು ನಾವು ತಯಾರಿ ಮಾಡಿದಂತ ಅದು ಜೂನ್ ತತ್ತಿಯೊಳಗೆ ಹಾಕುವಂತ ಒಂದು ವ್ಯವಸ್ಥೆ ಸರ್ ನಮ್ಮ ಈ ವೆದರ್ ಪ್ರಕಾರ. ಅದ ನಾವು ಈಗ 4-6 ಇಂಚು ಡಿಸ್ಟೆನ್ಸ್ ಇರ್ತಾವ ಸರ್, ಒಂದ್ ಸಾಲಿಂದ ಸಾಲಿಗೆ. ಅದ್ರ ಕಾಲಿಂದ ಕಾಲಿಗೆ 2 ಫೂಟು 1.5 ಫೂಟಿಗೆ ನಾವು ಇಡ್ತೇವೆ ಸರ್. ಅದು ಒಂದು ಎಕರೆಕ್ಕೆ ಒಂದು ಪ್ಯಾಕೆಟ್ ಡಿಕಾಲ್ ಬತ್ತೇಳಿ ನಾವು ಹಾಸಲ್ಲಿ ಬೇಯಿಸಿದ್ದೆ ಸರ್. ಅದು ಒಂದು ಡಿಕಾಲ್ ಒಂದು 30-35 ಕ್ವಿಂಟಲ್ದಾಗ ಎವರೇಜ್ ಬತ್ತ ಸರ್. ಆದ್ರೆ ನಾವು ಜಾಸ್ತಿಯಲ್ಲಿ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡಿದ್ದೀವಿ ಸರ್ ಕಡಿಮೆ. ಆದ್ರೆ ಫರ್ಟಿಲೈಸರ್ ಕಡಿಮೆ ಮಾಡಿ ಅದು ಬೆಳವಣಿಗೆನೂ ಚಲೋ ಬರ್ತ ಸರ್, ಅದ್ರ ರೇಟ್ನು ಚಲೋ ಆಯ್ತು. 13-13.50 ತನಕ ನಾ ರೇಟ್ ತಗೊಂಡಿ ಸರ್ ಅದು. ಮತ್ತೆ ಈಗ ನೀವು ಈಗ ಇವುಗಳನ್ನ ಮಾರಾಟ ಎಲ್ಲಿ ಮಾಡ್ತೀರಿ, ಬಂದಂತ ಬೆಳೆಗಳನ್ನ ಮಾರಾಟ ಎಲ್ಲಿ ಮಾಡ್ತೀರಿ? ಸರ್, ನಾವು ಇಲ್ಲಿ ನಮ್ಮ ಊರದಲ್ಲಿನು ಬಂದ್ ಹೋಯ್ತಾರೋ ನಾವು ಮಾರ್ಕೆಟ್ಗೆ ಕಳಿಸ್ತೀವಿ. ಮಾರ್ಕೆಟ್ ರೇಟು ಮತ್ತು ಊರಿನ ತೋಳ ರೇಟು ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಮಗೆ ಇಲ್ಲಿ ಜಾಸ್ತಿ ರೇಟ್ ಜಾಸ್ತಿ ಸಿಗುತ್ತೋ ಅಲ್ಲಿಗೆ ಹೋಗಿ ನಾವು ಖರ್ಚು ವೆಚ್ಚ ನೋಡ್ಕೊಂಡು ಇಲ್ಲಿನೂ ಕೊಡ್ತೀವಿ ಸರ್, ಮಾರ್ಕೆಟ್ಗೂ ಹೋಯ್ತೀವಿ. ಮತ್ತೆ ಈಗ ನನಗೆ ತಿಳಿದ ಪ್ರಕಾರ ಈಗ ತಮಗೂ ಗೊತ್ತಿರಬಹುದು ಈ ವಿಷಯ, ಕೃಷಿ ಮಾರಾಟ ನೀತಿ 2013 ರೈತರಿಗಾಗಿ ಇದು ಸಂಪೂರ್ಣವಾಗಿ ಆನ್ಲೈನ್ ಮಾಡಿದ್ದಾರೆ. ಅಂದ್ರೆ ಸಂಪೂರ್ಣವಾಗಿ ತಾವು ಇಲ್ಲೇ ಮನೆಯಲ್ಲೇ ಕೂತ್ಕೊಂಡು ಅಂತರ್ಜಾಲದ ಮುಖಾಂತರ ಯಾವ ಮಾರುಕಟ್ಟೆಯಲ್ಲಿ ಯಾವ ಬೆಳೆಗೆ ಎಷ್ಟು ದರ ಇದೆ ಅಂತ ನೋಡಬಹುದು. ಇದನ್ನ ಏನಾದರೂ ತಾವು ಯೂಸ್ ಮಾಡ್ಕೋತಾ ಇದ್ರೆ, ಬಳಕೆ ಮಾಡ್ತಾ ಇದ್ರೆ ಹೇಗೆ? ಸರ್, ಇವಾಗ ಅದು 2013 ಅದು ಒಂದು ಕಾಯ್ದೆ ಬಂದಿದೆ ಸರ್. ಈಗ ನಾವು ಈಗ ನಾವು ಈಗೇನ ನ್ಯೂ ಮಾರ್ಕೆಟಿಂಗ್ ಬರ್ತದಲ್ಲ ಸರ್, ನಾವು ಹೆಚ್ಚು ನ್ಯೂ ಮಾರ್ಕೆಟ್ಗೆ ನಾವು ಬೆಲೆ ಕೊಡಬೇಕು. ಯಾಕಂದ್ರೆ ನಾವು ಯಾವ ಬೆಳೆ ಬೆಳೆದ್ರೆ ಅದಕ್ಕೆ ವೈಜ್ಞಾನಿಕ ಬೆಲೆ ಸಿಗುತ್ತೋ ಅದು ಒಳ್ಳೇದ. ಈಗೇನು ಅದು ಕಾಯ್ದೆ ಬಂದ ಸರ್, ಆ ಮಾಹಿತಿ ಮಾಹಿತಿ ಪ್ರಕಾರ ನಾವು ಅದರೊಳಗೆ ಅಂತರ್ಜಾಲದೊಳಗೆ ಯಾವ ಬೆಳೆಗೆ ಎಷ್ಟು ರೇಟ್ ಇದೆ, ಈ ಬೆಳೆ ಬೆಳೆದ್ರೆ ನಮಗೆ ಬೆಳೆಯಕ್ಕಾಗತ್ತ ಈ ನಮ್ಮ ಎದುರಿಗೆ, ಅದನ್ನಂತೂ ಅಂತರ್ಜಲ ಒಂದು ಬಂದದ್ದು ನಮಗೆ ಬಹಳ ಸಂತೋಷ ಆಗಿದೆ ಸರ್. ಅದರಿಂದ ನಾವು ಮಾರ್ಕೆಟು ಮುಂದೆ ಮಾಡಕ್ ಅನುಕೂಲ ಆಗಿದೆ ಸರ್. ಮತ್ತೆ ತಾವು ಈ ಗೋವಿನ ಜೋಳದ ಕುಳಿತು ಒಂದಿಷ್ಟು ಮಾಹಿತಿಯನ್ನು ಕೊಟ್ರಿ, ಇನ್ನು ಈರುಳ್ಳಿಯನ್ನ ಯಾವ ರೀತಿ ಬೆಳಿತೀರಿ ಅದೊಂದಿಷ್ಟು ನಮಗೆ ಮಾಹಿತಿಯನ್ನು ಕೊಡ್ರಿ. ಮತ್ತೆ ಇದರಲ್ಲಿ ಏನಾದರೂ ತಳಿಗಳ ಆಯ್ಕೆ ಮಾಡಿಕೊಂಡಿದ್ರು ಹೇಗೋ, ಅಥವಾ ಈ ಬೆಳೆಗೆ ಬರುವಂತ ರೋಗಗಳು ಮತ್ತೆ ಈಗ ಕೀಟಗಳ ಬಾಧೆ ಏನಾದರೂ ಇದ್ರೆ ಅದು ಬಂದ್ರೆ, ಒಂದು ವೇಳೆ ಬಂತಂದ್ರೆ ಅದನ್ನ ಯಾವ ರೀತಿ ಹತೋಟಿಗೆ ತಗೊಂಡ್ ಬರ್ತೀರಿ, ಅದ್ರ ಕುರಿತು ಒಂದಿಷ್ಟು ಮಾಹಿತಿಯನ್ನು ಕೊಡ್ರಿ ನಮ್ಗೆ. ಸರ್, ನಾವು ಮೊದಲ ಈರುಳ್ಳಿಯನ್ನು ಜಾಸ್ತಿ ಫಸ್ಟ್ಗೆ ನಾವು ಬೀಜ ಮಾಡ್ಕೋಬೇಕು ಸರ್. ಬೀಜ ಮಾಡ್ಕೊಂಡ ಮೊದಲು ನಮಗೆ ಯಾವ ಕಂಪ್ನಿ ಈರುಳ್ಳಿ ಚೆನ್ನಾಗಿದೆ, ಅದರ ಆಕಾರ ಹೆಂಗಿದೆ, ಅದರ ಬೀಜ ವೆರೈಟಿ ಏನಿದೆ, ಅದರ ಕಲರ್ ಏನಿದೆ. ಈಗ ಮಾರ್ಕೆಟ್ನಾಗೆ ಕಲರು ಮತ್ತು ಗೋಲು ನೋಡ್ತಾ ಇದ್ದಾರೆ, ಆ ಕಲರ್ ಗೋಲು ನೋಡಿ ನಾವು ಒಂದು ನಮಗೆ ಎಷ್ಟು ಬೀಜ ಬೇಕಪ್ಪ, ಒಂದು 10 ಎಕರೆ ನಾವು ಬೀಜ ಮಾಡ್ತೀವಿ ಅಂದರೆ, ಉಳ್ಳಾಗಡ್ಡಿ ಒಗಿತೀವಿ ಅಂದರೆ ಮಿನಿಮಮ್ ಒಂದು 50 ಶೇರ್ ತಕ್ಕ 50 ಕೆಜಿ ತನಕ ನಾವು ಸ್ವಂತ ನಾವೇ ಬೀಜವನ್ನು ಮಾಡ್ಕೋಬೇಕು ಸರ್. ಅದನ್ನ ಫಸ್ಟಿಗೆ ಬೀಜ ಒಂದು 2 ಪ್ಯಾಕೆಟ್ ಸರ್ ತರ್ತೀವಿ ನಾವು. 2 ಪ್ಯಾಕೆಟ್ ತಂದ ಚಲೋ ನಮಗೆ ಕ್ವಾಲಿಟಿ ಅಂತ ಪಂಚಗಂಗಾ ಆಗಲಿ ಅಥವಾ ಇಂಡೋ ಅಮೆರಿಕಾ ಆಗಲಿ ಇನ್ನೂದ ಹಲವಾರು ತಳಿಗಳು ಇದಾವೆ ಸರ್. ಬಟ್ ನಾವು ಯೂಸ್ ಮಾಡಿದಂತರ ಪಂಚಗಂಗಾ ಮತ್ತು ಇಂಡೋ ಅಮೆರಿಕಾ ಸರ್. ಆ ಒಂದು ಬೀಜವನ್ನು ತಂದು ನಾವು ಅದನ್ನ ನಾಟಿ ನಾವೇ ಸ್ವಂತ ಬೀಜವನ್ನು ತಯಾರು ಮಾಡ್ತೀವಿ ಸರ್. ಅವ್ನು ನಾಟಿ ಮಾಡ್ತೀವಿ, ನಾಟಿ ಮಾಡಿ ಬೀಜವನ್ನು 2 ತಿಂಗಳ ತನಕ ಸರ್ ಅದು ಅಗಿ ಬರಬೇಕಾರ ಹಚ್ಚಿ ಅದಕ್ಕೆ ಸರಿಯಾಗಿ ನೀರು ಬಿಡ್ತೀವಿ ಸರ್. ಸರಿಯಾಗಿ ಅದಕ್ಕೆ ಬೀಜೋಪಚಾರ ಮತ್ತು ಗೊಬ್ಬರ ಅದಕ್ಕೆ ರಾಸಾಯನಿಕ ಸಿಂಪರಣೆ ಮಾಡ್ತೀವಿ ಸರ್. ಅದು 2 ತಿಂಗಳಿಗೆ ನಮ್ಮ ಬೀಜ ಏನಿಲ್ಲ ನಮಗೆ ಅಗಿ ಬರ್ತವೆ ಸರ್. ಅಗಿ ಬಂದಿಂದ ಏನು ಮಾಡ್ತೀವಿ ಸರ್, ಅದು ನಾವು ಈ ಕಡೆ ಭೂಮಿಯನ್ನು ನಮಗೆ ಕುಲ್ಲಾಯ್ದ ಭೂಮಿಯನ್ನು ನಾವು ಅವನ್ನೆಲ್ಲ ಭೂಮಿ ವಾಗಾತ್ ಮಾಡಿಕೊಂಡು ಭೂಮಿಯಲ್ಲಿ ಈ ಭೂಮಿಯನ್ನು ಮಣ್ಣು ಪರೀಕ್ಷೆ ಮಾಡಿ ಇದರೊಳಗೆ ಏನು ಕಡಿಮೆ ಬಿದ್ದತ್ತೋ ಅದನ್ನೊಂದು ಹಾಕ್ಸು ವ್ಯವಸ್ಥೆ ಮಾಡಿ ಆಮೇಲೆ ನಾವು ಆ ಈರುಳ್ಳಿಯನ್ನು ನಾಟಿ ಮಾಡ್ತೀವಿ ಸರ್. ಒಂದು ಈರುಳ್ಳಿ ನಾಟಿ ಮಾಡಿ ಒಂದು 3.5 ತಿಂಗಳಿಗೆ ನಾವು ಬೆಳೆ ತಕ್ಕೋತೀವಿ ಸರ್. ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಸರ್, ಹೊಸರಲ್ಲಿ ನಾನು ಬರೀ ಒಂದು 20 ಗುಂಟೆದೊಳಗೆ ನಾನು ಬರೀ ಈರುಳ್ಳಿಯನ್ನು ಹಚ್ಚಿದೆ ಸರ್. ಈರುಳ್ಳಿ ಹಚ್ಚಿದ್ರೆ ಒಂದು ಮಿನಿಮಮ್ 10-12 ಟನ್ ಬರೀ ಒಂದು 20 ಗುಂಟೆಗೆ ನಾವು ಈರುಳ್ಳಿ ತೆಗೆದೆ, ಅದು 130,000 ತನಕ ನಾವು ಮಾರ್ಕೆಟ್ ಮಾಡಿದೆ ಸರ್ ಬರೀ 20 ಗುಂಟೆದಲ್ಲೇ. ಇದಕ್ಕೆ ತಾವು ಹೇಳಿದ್ರೆ ಈಗ ಬೀಜೋಪಚಾರ ಮಾಡ್ತೀನಿ ಅಂತೇಳಿ, ಬೀಜೋಪಚಾರ ಯಾವ ರೀತಿ ಮಾಡ್ತೀರಿ, ಏನು ಬೀಜೋಪಚಾರ ಮಾಡೋದ್ರಲ್ಲಿ ಏನೇನು ಬಳಕೆ ಮಾಡ್ತೀರಿ ಅಂತ ತಿಳಿಸ್ಕೊಡ್ತೀರಿ ಸರ್? ಈಗ ನಾವು ಈಗ ಬೀಜ ಅಲ್ಲಿ ಯಾವೊಂದು ಆ ಬೆಳೀತಕ್ಕ ರೋಗ ಏನ್ ಬರ್ತಾವಲ್ಲ ಸರ್, ಈಗ ನಾವು ಹೆಕ್ಸಿನ್ ಅನ್ನೋದೊಂದು ಬಳಸ್ತೀವಿ ಸರ್, Bio-20 ಅನ್ನೋದೊಂದು ಬಳಸ್ತೀವಿ. ಅಲ್ಲಿ ಆ ರೋಗ ತಕ್ಕ ನಾವು ಅದನ್ನ ಸಿಂಪರಣೆ ಮಾಡಿಸ್ಬೇಕ ಸರ್. ಯಾಕಂದ್ರೆ ನಮ್ಮ ಕಡೆ ವೆದರ್ಗೆ ನಮ್ಮ ಕಡೆ ಒಂದು ಕ್ಲೈಮೇಟ್ಗೆ ಒಂದೊಂದು ವೆದರ್ ಒಂದೊಂದು ಕ್ಲೈಮೇಟ್ಗೆ ಒಂದೊಂದು ರೋಗ ಜಾಸ್ತಿ ಬರ್ತಿತ್ತು ಸರ್. ನಮ್ಮದು ಇಡೀ ಬ್ಯಾಸಗಿತ್ತು ಸರ್, ಬ್ಯಾಸಗಿದ ಸಂಬಂಧ ರೋಗನು ಕಡಿಮೆ ಇದ್ದು ಈ ಮಳೆಗಾಲ ಹೆಂಗೆ ಬರ್ತದೆ ಸರ್ ಹಂಗೆ ರೋಗ ಜಾಸ್ತಿ ಬರ್ತಾವೆ. ಅದ್ರ ಸಂಬಂಧ ನಾವು ಈ ಒಂದು ಕರಾಟೆ ಒಂದು ಹೆಕ್ಸಿನ್ ಸರ್ ಈ Bio-20 ಸ್ಟಾಪ್ಲಿಕ್ಕಿನ ಇವನ್ನೆಲ್ಲ ಯೂಸ್ ಮಾಡಿ ನಾವು ಕಂಟ್ರೋಲ್ ಮಾಡ್ತೀವಿ ಸರ್. ಈಗ ಇದನ್ನ ಮಾರಾಟ ಎಲ್ಲಿ ಮಾಡ್ತಿರ್ತಾವು ಸರ್? ಇದನ್ನ ಈರುಳ್ಳಿ ಮಾರಾಟ ಬೆಳೆದಿಂದ ಸರ್ ನಾವು ಇದನ್ನ ಇಲ್ಲಿ ಮತ್ತು ಸೊಲ್ಲಾಪುರಕ್ಕೂ ಕಳಿಸ್ತೀವಿ ಸರ್, ಹುಬ್ಳಿಗೂ ಕಳಿಸ್ತೀವಿ, ಬೆಂಗಳೂರಿಗೆ ಕಳಿಸ್ತೀವಿ, ಮತ್ತು ಬೆಂಗಳೂರು 4 ಕಡೆ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಜೇನಾಪುರದಾಗೂ ನಾವು ಇದನ್ನ ಮಾರ್ಕೆಟ್ ಮಾಡ್ತೀವಿ ಸರ್. ಇಲ್ಲೇ ಬರ್ತಾರೆ ತಗೊಳಕ್ಕೆ. ಅಂದ್ರೆ ಈಗ ತಾವು ಇಲ್ಲಿ ತಮ್ಮೂರಿಗೂ ಬರ್ತಾರೆ ಅಂತ ಹೇಳಿದ್ರಿ, ನಿಮ್ಗೆ ಹೆಚ್ಚಿನ ಲಾಭ ಇಲ್ಲಿ ಸಿಗ್ತದೋ ಅಥವಾ ನೀವು ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆ ಕಳಿಸ್ತಿರಲ್ಲ, ಎಲ್ಲಿ ತಮಗೆ ಹೆಚ್ಚಿನ ಲಾಭ ಸಿಗ್ತದೆ ಅಂತ ಹೇಳಿದ್ರೊಳಗ ಸರ್? ನಮಗೆ ಹೆಚ್ಚಿನ ಲಾಭ ಸಿಗೋದು ಜಾಸ್ತಿ ಮಾರ್ಕೆಟ್ ಹೋದಾಗ ಸಿಗುದು ಸರ್. ಬಟ್ ನಮ್ಗೆ ಲೇಬರ್ ಒಂದೊಂದು ಟೈಮ್ದಾಗ ಕಡಿಮೆ ಇರ್ತದೆ ಸರ್. ಆ ಕಡಿಮೆ ಇದ್ದ ಟೈಮ್ದಾಗ ಈ ಮಾಲನ್ನು ಇಡಕ್ಕಾಗಲ್ಲ ಸರ್. ಅದ್ರ ಸಂಬಂಧ ಒಮ್ಮೆಮ್ಮೆ ಯಾವಾಗಾರ ಒಮ್ಮೆಮ್ಮೆ ನಾವು ಇಲ್ಲೇ ಕೊಡ್ತೀವಿ, ಜಸ್ಟ್ ಜಾಸ್ತಿ ಕಳಿಸೋದು ನಾವು ಹುಬ್ಳಿ ಮಾರ್ಕೆಟ್ಗೆ ಸರ್, ಸೋಲಾಪುರ ಮಾರ್ಕೆಟ್ಗೆ. ಈಗ ತಾವು ಒಮ್ಮೆಮ್ಮೆ ಈರುಳ್ಳಿಯನ್ನ ಬೆಳೆದಿರ್ತೀರಿ, ತುಂಬಾ ಚೆನ್ನಾಗಿ ಬೆಳೆದಿರ್ತವೆ, ಆದ್ರೆ ಅದಕ್ಕೆ ದರ ಇರಂಗಿಲ್ಲ, ಅವಾಗ ಅದನ್ನ ಏನಾದ್ರೂ ಇಲಾರಿ ಅದ ಹಾಕಿ ಇಡ್ತಿರ್ತಾವ? ಹೌದು ಸರ್, ನೀವು ಹೇಳಿದಂಗ ನಾವು ನಮ್ಮ ಮನೆಯಲ್ಲಿ ಒಂದು 2 ಲೋಡ್ ಒಂದು 20-25 ಟನ್ ಸ್ಟಾಕ್ ಮಾಡುವಂತ ವ್ಯವಸ್ಥೆ ನಮ್ಮಲ್ಲಿ ಇದೆ ಸರ್. ಅದನ್ನ ಸ್ಟಾಕ್ ಮಾಡಿ ನಾವು ಮಾರ್ಕೆಟ್ಗೆ ಕಳಿಸ್ತೀವಿ ಸರ್. ಅದ ಇವಾಗ ಏನ್ ಹೇಳಿದಿವಲ್ಲ ಸರ್, 20 ಗುಂಟೆಯನ್ನ ನಾನು ಬೆಳೆದಿದ್ನಲ್ಲ, ಅದು 10-12 ಟನ್ ಬಂದಿದೆ ಸರ್. ಅದನ್ನ ನಾನು 3 ತಿಂಗಳು ಈ ಒಂದು ಸ್ಟೋರೇಜ್ ನಾಗ ಇಟ್ಟುವಂತ ವ್ಯವಸ್ಥೆ ಸರ್. ಅದು ಮೊದಲಿಗೆ ನಾನು ಮಾರ್ಕೆಟ್ ನಾನು ಈರುಳ್ಳಿ ಕಿತ್ತೊಳಗೆ 500-600 ಮಾರ್ಕೆಟ್ ಇತ್ತು ಸರ್. ಆಮೇಲೆ ನಂದು ಅದು ಒಂದು 3 ತಿಂಗಳು ಹಾಕಿಂದ ಅದು 2-3 ಸಾವಿರ ಬಂದಿಂದ ಸರ್, ಅದು ನನಗೆ ಒಳ್ಳೆಯ ಮಾರ್ಕೆಟ್ ಸಿಕ್ತು ಸರ್. ಅಂದ್ರೆ ಕಾಯ್ದು ಇಟ್ಕೊಂಡಿದ್ದಕ್ಕೂ ನಿಮ್ಗೆ ಬೆಳೆದಿದ್ದಕ್ಕೂ ಒಂದು ಸಂತೋಷ ಪಡುವಂತ ಒಂದು ದರ ಸಿಕ್ಕದ ಅಂತ ನಮಗೆ ಅನಿಸ್ತದ. ಈಗ ಕೊನೆಯದಾಗಿ ಬರೋಣ ನಾವು ಈ ಬಾಳೆಯನ್ನು ತಾವು ಬೆಳೆದಿನಿ ಅಂತ ಹೇಳಿದ್ರಿ, ಈಗ ಬಾಳೆಯನ್ನ ಯಾವ ರೀತಿ ಬೆಳೆದ್ರಿ, ಮತ್ತೆ ಸುಮಾರು 1 ಎಕರೆ ಬೆಳೆದ್ರಿ, ಇದಕ್ಕೆ ಯಾವ ತಳಿಯನ್ನ ಆಯ್ಕೆ ಮಾಡ್ಕೊಂಡ್ರಿ, ಮತ್ತೆ ಅದ್ರ ಬಗ್ಗೆ ಒಂದಿಷ್ಟು ನಮ್ಗೆ ಉಳಿದ ರೈತರಿಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡ್ರಿ ಸರ್? ನಾನು ಬೆಳೆದಿದ್ದು ಬಾಳೆ ಕಂಪನಿ G9 ಅಂತೇಳಿ ಬೆಂಗಳೂರಿನಿಂದ ಸರ್. ಈ ಬೆಂಗಳೂರಿಂದ ತರಿಸಿದೆ ಸರ್. ಅದು ಭೂಮಿ ಬಹಳ, ಆ ಭೂಮಿಯಲ್ಲಿ ಇರುವಂತ ಏನು ಸೂಕ್ಷ್ಮಾನ್ ಜೀವಿಗಳದಲ್ಲ, ಆ ಮೊದಲು ನಾವು ಭೂಮಿಯನ್ನು ಆ ಮಣ್ಣು ಪರೀಕ್ಷೆ ಮಾಡ್ಬೇಕು ಸರ್. ಮಣ್ಣು ಪರೀಕ್ಷೆ ಮಾಡಿ ಮಣ್ಣಿನೊಳಗೆ ಏನು ಕಡಿಮೆ ಬಿದ್ದಿದೆ ಅದನ್ನು ಹಾಕ್ಸೋ ವ್ಯವಸ್ಥೆ ಮೊದಲು ಮಾಡ್ಬೇಕು ಸರ್. ಆಮೇಲೆ ನಾವು ಒಂದು ಬಾಳೆ ಹಚ್ಚು ಪೂರ್ವದಲ್ಲೇ ನಾವು ಮಿನಿಮಮ್ ಒಂದು ಎಕರೆಗೆ 5-6 ಟನ್ ಒಂದು ಕೊಟ್ಟಿಗೆ ಗೊಬ್ಬರ ಹಾಕುವ ವ್ಯವಸ್ಥೆ ಮಾಡ್ಬೇಕು ಸರ್. ಕೊಟ್ಟಿಗೆ ಗೊಬ್ಬರ ಹಾಕುವ ವ್ಯವಸ್ಥೆ ಮಾಡಿದ್ದೆ ಸರ್. ಆದಮೇಲೆ ನಮ್ಮ ಅವೇನು ನಾವು ಬೀಜವನ್ನು ತರಿಸಿರ್ತಲ್ಲ ಅವು ಮಿನಿಮಮ್ ಸಾಲಿಂದ ಸಾಲಿಗೆ ಸರ್ ನಾವು 4 ಫೂಟ್ ಇಟ್ಟಿರ್ತೀವಿ ಸರ್. ಆದ್ರೆ 5-5 2 ಫೂಟ್ ಇಟ್ಟಿರ್ತೀವಿ ಸರ್. ಮಿನಿಮಮ್ ನಾನು ಬೆಳೆದಂತ ಬೆಳೆಗೆ ಸ್ಟಾರ್ಟಿಂಗು ಅದು G9 ಚಲೋ ಒಂದು ಒಂದೊಂದು ಗಡಕ್ಕೆ 30-35 ವೇಟ್ ಸಿಕ್ತು ಸರ್. ನಾ ಬೆಳೆವಂತ ಅವಾಗ ಬೆಳೆಗೆ ರೇಟು ಸರ್ 1 ಕಿಲೋಕ್ಕೆ 3-3.5 ರೂಪಾಯಿ ಇತ್ತು ಸರ್. ಅದು ಒಂದು ಟನ್ನಿಗೆ ಅಂದ್ರೆ 3-3.5 ರೂಪಾಯಿ ಸಿಗುತ್ತೆ ಸರ್. ಬಟ್ ನಾನು ಅದನ್ನೇ ನಂದು ಒಂದು 1 ವರ್ಷಕ್ಕೆ ನಾ ಬೆಳೆವಂತ ಬೆಳೆ ಟೋಟಲ್ ಆಗಿ 90-95 ಸಾವಿರ ರೂಪಾಯಿ ಟೋಟಲ್ ಖರ್ಚು ಬಂದಿತ್ತು ಸರ್. ಫಸ್ಟ್ನೇ ವರ್ಷ ಬೀಜದ ಬತ್ತು, ಆ ಕಟ್ಟಿಗೆದ ಬತ್ತು, ಆ ಲೇಬರ್ದ ಬತ್ತು, ಫರ್ಟಿಲೈಸರ್ ಬತ್ತು, ಈ ಕೊಟ್ಟಿಗೆ ಗೊಬ್ಬರ ಬತ್ತು. ಬಟ್ ಫಸ್ಟ್ನೇ ವರ್ಷ ಏನಿದೆ ಸರ್ ನನಗೆ 10-12 ಸಾವಿರ ರೂಪಾಯಿ ಲಾಭ ಆಯ್ತು ಸರ್. ಬಟ್ ಎರಡನೇ ವರ್ಷ ಅಂತೂ ನನಗೆ ನಾನೇನು ಅದಕ್ಕೆ ಜಾಸ್ತಿ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡಿದೆ ಸರ್. ಎರಡನೇ ಯೂಸ್ ಮಾಡಿದೆ ಸರ್. ಅದು 1-10-15 ಸಾವಿರ ತನಕ ಲಾಭ ಬತ್ತು ಸರ್. ನಾನು ಖರ್ಚು ಮಾಡಿದ್ದು 10-15 ಸಾವಿರ ಅಷ್ಟೇ ಸರ್. ಎರಡನೇ ಪಿಕ್ ಟೋಟಲ್ ನನಗೆ 1 ಲಕ್ಷ ರೂಪಾಯಿ ಸಿಕ್ತು ಸರ್. ಮುಂದೆ ಅದೇ 3ನೇ ವರ್ಷ ಕಂಟಿನ್ಯೂ ಮಾಡಿ ಸರ್. ಅದು 3ನೇ ವರ್ಷ ಕಂಟಿನ್ಯೂ ಮಾಡಿದ್ರು ನನಗೆ ಅದು ಒಳ್ಳೆ ಬೆಳೆನೂ ಬತ್ತು ಸರ್, ಒಳ್ಳೆ ಮಾರ್ಕೆಟ್ಗೂ ಸಿಕ್ತಿ. ಬಟ್ ಬೆಳೆ ಬೆಳೆಯುವಂಥ ಬೆಳೆ ನಾವು ಏನು ಪ್ರಾಮಾಣಿಕವಾಗಿ ದುಡಿದ್ರೆ ಆ ಬೆಳೆನೂ ನಮಗೆ ಪ್ರಾಮಾಣಿಕವಾಗಿ ಬರ್ತಾ ಅನ್ನೋ ಒಂದು ಆಶಾಭಾವನೆ ಹುಟ್ಟಿ ಸರ್. ಅವ್ರಿಗೆ ಅಂದ್ರೆ ಮೊದಲೇ ನಾವು ಕಷ್ಟಪಟ್ಟು ದುಡಿಬೇಕು ಅಂದ್ರೆ ನಮಗೆ ಭೂಮಿ ತಾಯಿ ಒಲಿತಾಳೆ ಅಂದ್ರೆ ನಮಗೆ ತೃಪ್ತಿಕರವಾದ ದರ ಸಿಗುತ್ತದೆ ಅಂತ ತಮ್ಮ ಕೃಷಿ ಅನುಭವದಲ್ಲಿ ತಾವು ಹೇಳ್ತಾ ಇದ್ದೀರಿ. ಈಗ ಅದರ ಜೊತೆಗೆ ತಾವು ಏನಾದರೂ ಈ ಕೊಟ್ಟಿಗೆ ಗೊಬ್ಬರವನ್ನ ಮಾಡ್ತೀನಿ ಅಂತ ಇದ್ರಲ್ಲ, ಇದಕ್ಕೆ ದನಕರಗಳನ್ನ ಏನಾದರೂ ಸಾಕೊಂಡಿದ್ದೀರಿ? ಹೌದು ಸರ್, ನಮ್ಮಲ್ಲಿ ಒಂದು 5 ಆಕಳಿದಾವ್ ಸರ್, ಒಂದು 2 ಎತ್ತ ಇದಾವ್ರೆ, 2 ಹೋರ್ ಇದಾವ್ರ ಸರ್, ಒಂದು 4 ಎಮ್ಮೆ ಇದಾವ್ ಸರ್. ಈ ಎಲ್ಲಾ ಒಂದು ಕೊಟ್ಟಿಗೆಯನ್ನ ವರ್ಷಕ್ಕ ಈಗೇನ ಬ್ಯಾಸಿಗೆ ಬತ್ತನ್ ಸರ್ ಅವ ಎಲ್ಲಾ ಗೊಬ್ಬರ ಸ್ಟಾಕ್ ಮಾಡಿ ವರ್ಷಕ್ಕ 2-3 ಎಕರೆ ನಾವು ಕೊಟ್ಟಿಗೆ ಗೊಬ್ಬರ ಸ್ಟಾಕ್ ಮಾಡ್ತೇವೆ. ಬಟ್ ನಾವು ಜಾಸ್ತಿ ಕೊಂಡ್ಕೊಳ್ಕಿಂತ ಮೊದಲು ನಮ್ಮಲ್ಲೇ ನಾವು ತಯಾರಿ ಮಾಡ್ಕೋಬೇಕು ಸರ್. ಯಾಕಂದ್ರೆ ನಮಗ ಭೂಮಿ ಉಳಿಬೇಕು, ನಾವು ಉಳಿಬೇಕು, ಮುಂದೆ ಬದುಕಬೇಕಾಗಿದೆ ಸರ್. ಅದ್ರ ಸಂಬಂಧ ಈ ಭೂಮಿಯಲ್ಲಿರುವಂತ ಸೂಕ್ಷ್ಮಾಂಜೀವಿ ನಾವು ಬೆಳೆಸ್ಬೇಕು ಸರ್. ಬೆಳೆಸಿಂದ ಈಗ ನಾವೇನ ಒಂದು 10-15 ನಮ್ಮ ಒಂದು ದನದ ವ್ಯವಸ್ಥೆ ಇದೆ ಸರ್. ಅದನ್ನ ವರ್ಷ ಮಿನಿಮಮ್ ಅಂದ್ರೆ ಒಂದು 10-15 ಟ್ಯಾಕ್ಟರ್ ಸರ್, ನಮ್ಮ ಕಡೆ ಟ್ಯಾಕ್ಟರ್ ಗಂಟಲೆ ಲೋಡ್ ಗಂಟಲೆ ಮಾಡ್ತೇವೆ ಸರ್. ಅದನ್ನ ಸ್ಟಾಕ್ ಮಾಡಿ ಒಂದು ವರ್ಷಕ್ಕೆ ಒಂದು 20-25 ನಾವು ಎಕರೆ ಇದು ಗೊಬ್ಬರ ಉತ್ಪಾದನೆ ಮಾಡ್ತೇವೆ ಸರ್. ಅದು 2-3 ಎಕರೆಗೆ ಅದನ್ನ ವರ್ಷಕ್ಕೆ ಈ ವರ್ಷ ಹಾಕಿ ಹಂಗ ಒಂದು ಹಾಕಿದಂತ ಗೊಬ್ಬರ ಇದನ್ನಿದೆ ಸರ್. ಅದು 3 ವರ್ಷ ತನಕ ನಮಗೆ ಬರ್ತದೆ ಸರ್. ಹಂಗೆ ಒಂದೊಂದು ವರ್ಷಕ್ಕೆ 2-3 ಎಕರೆಗೆ ಹಾಕಿದ್ರು ವರ್ಷ ವರ್ಷಕ್ಕೆ ಈ ವರ್ಷ ಇಷ್ಟು 3 ಎಕರೆಗೆ ಹಾಕಿದ್ರು ಇನ್ನೊಂದು ವರ್ಷಕ್ಕೆ ಬೇರೆ 3 ಎಕರೆಗೆ ಹಿಂಗೆ ನಮ್ಮ ಗೊಬ್ಬರನೇ ನಾವು ಉತ್ಪಾದನೆ ಮಾಡ್ಕೋತೀವಿ ಸರ್. ಈ ರೀತಿ ಉತ್ಪಾದನೆ ಮಾಡ್ಕೊಳ್ಳೋದ್ರಿಂದ ಖರ್ಚುನೂ ಕಡಿಮೆ ಆಗುತ್ತೆ ಅನಿಸ್ತದೆ ನಮಗೆ. ಈಗ ನೀವು ಈ ರೀತಿ ಉತ್ಪಾದನೆ ಮಾಡ್ಕೊಂಡ್ಮೇಲೆ ತಮ್ಮ ಕೃಷಿಯಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಆಗಿರ್ಬೇಕಲ್ಲ, ಮೊದಲಿನ ಕೃಷಿಗೂ ಮತ್ತು ಈಗ ಕೊಟ್ಟಿಗೆ ಗೊಬ್ಬರವನ್ನು ಬಳಸ್ತಕ್ಕಂಥ ಕೃಷಿಗೂ ಬದಲಾವಣೆಯನ್ನು ಆಗಿರ್ಬೇಕು ಅಂತ ಅನಿಸ್ತದೆ. ಇದಕ್ಕೆ ಏನು ಹೇಳ್ತೀರಿ ತಾವು? ಸರ್ ಖಂಡಿತವಾಗಿ ಇದು ಬದಲಾವಣೆ ಇದೆ ಸರ್. ಈ ಕೊಟ್ಟಿಗೆ ಗೊಬ್ಬರ ಹಾಕಿಂದ ಭೂಮಿ ಫಲವತ್ತತೆ ಅಂತಂದ್ರೆ ಬೆಳೆಗಳು ಫಲವತ್ತತೆ ಬರ್ತಾವೆ ಸರ್. ಈಗ ನಾವು ಬರೀ ಒಣ ಫರ್ಟಿಲೈಸರ್ ಕೆಮಿಕಲ್ ಬೆಳೆಸಿದ್ರೆ ಭೂಮಿ ಬರಲ್ಲ ಸರ್. ಫರ್ಟಿಲೈಸರ್ ಎಷ್ಟು ಬಳಸ್ತೀವೋ ಅಷ್ಟಕ್ಕಿಂತ ನಾವು ಹೆಚ್ಚು ಈ ಒಂದು ಕೊಟ್ಟಿಗೆ ಗೊಬ್ಬರ ಬೆಳೆಸಿದ್ವು ಅಂದ್ರೆ ಈ ಮೊದಲು ನಮ್ಮ ಹಿರಿಯರು ಜಾಸ್ತಿ ಈ ಗೊಬ್ಬರ ಫರ್ಟಿಲೈಸರ್ ಬೆಳೆಸಿದ್ರು ಸರ್. ಅವಾಗ ಬೆಳೆ ಒಂದು ಲೆವೆಲ್ ಬರ್ತಿದ್ವು. ಈ ಕೊಟ್ಟಿಗೆ ಬೆಳೆ ಹಾಕ್ತಾ ಇದ್ದೀವಿ ನಾವು ಏನು ಬಂದಿದ್ದೆ ಸರ್ ಕೊಟ್ಟಿಗೆ ಬೆಳೆಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀನಿ. ಬಟ್ ಫರ್ಟಿಲೈಸರ್ ಕಡಿಮೆ ಮಾಡ್ತಾ ಇದೆ. ಆದರೆ ಉತ್ಪಾದನೆ ಅಂತೂ ನಾನು ಮಿನಿಮಮ್ ಹೋದಸರಲ್ಲೇ ಒಂದು 2 ಎಕರೆ ಪ್ರಯೋಗ ಮಾಡಿದರೆ ನಾನು 90-95 ಟನ್ ಈ ಕೊಟ್ಟಿಗೆ ಗೊಬ್ಬರದಿಂದ ನಾನು ಬೆಳೆದಿದ್ದೀನಿ ಸರ್. ಅಂದ್ರೆ ತಾವು ಇದನ್ನ ಕೊಟ್ಟಿಗೆ ಗೊಬ್ಬರವನ್ನು ಆಯ್ಕೆ ಮಾಡಿಕೊಂಡಿದ್ದು ತುಂಬಾ ಸಂತೋಷ. ಯಾಕಂತಂದ್ರೆ ಭೂಮಿಗೆ ಹಾಕುವುದನ್ನು ವಿಷ, ಭೂಮಿಯಿಂದ ಪಡೆದುಕೊಳ್ಳೋದನ್ನು ವಿಷ, ಮತ್ತೆ ಹೊರಗೆ ಸಾರ್ವಜನಿಕರಿಗೆ ಕೊಡುವುದನ್ನು ವಿಷ. ಸಂಪೂರ್ಣ ಕೃಷಿಗೆ ಹೋಗಿ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲದರಲ್ಲೂ ವಿಷ ವಿಷ ವಿಷ ಅನ್ನೋದು ಕಾಣ್ತಾ ಇದ್ವಿ. ಅದನ್ನ ತಮ್ಮ ಕೃಷಿಯಿಂದ ಬದಲಾವಣೆ ಮಾಡಿದಿರಿ ಪಡೆಪ ಕೊಡೆಕಲವ್ರಿ, ಅದು ನಿಮಗೂ ಒಳ್ಳೇದು ಮತ್ತೆ ಸಾರ್ವಜನಿಕರಿಗೂ ಒಳ್ಳೇದು ಅಂತ ನನಗನ್ನಿಸ್ತದೆ. ಇಲ್ಲಿಯವರೆಗೆ ತಾವು ಈ ಸಮಗ್ರ ಕೃಷಿ ಕುರಿತು ಅಂದ್ರೆ ಕಬ್ಬು, ಗೋವಿನ ಜೋಳ, ಈರುಳ್ಳಿ ಮತ್ತು ಬಾಳೆ, ಈ ಕೊಟ್ಟಿಗೆ ಗೊಬ್ಬರ ಇದೆಲ್ಲರ ಕುರಿತು ಈ ವಿಜಯಪುರ ಆಕಾಶವಾಣಿಗೆ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತುಂಬಾ ಧನ್ಯವಾದ. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ಹಾಗೂ ಇಲ್ಲಿ ನಮ್ಮ ಊರಿ ತಕ್ಕ ಬಂದು ಈ ನಮ್ಮ ಮಾಹಿತಿ ತಗೊಂಡಿರುವಂತಹ ಆಕಾಶವಾಣಿ ಕೇಂದ್ರಕ್ಕೂ ನಮಸ್ಕಾರ.

ಆಗಷ್ಟಕ್ಕ ಬಂತ ನಮ್ಮ ದೇಶ ಸ್ವಾಧೀನ. ನಾಲ್ಕೇಳನೇ ಇಸ್ವಿ ತಾರೀಖ 15 ಆಗಷ್ಟಕ್ಕ ದೇಶ ಬಂತು ನಮ್ಮ ಸ್ವಾಧೀನ.